ಶತಮಾನಂ ಭವತಿ ಶತಾಯೋ ಪುರುಷಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿತಿಷ್ಠತಿ. ಮನಸೇ ಬಂಧಮು ಈ ಮಮತೇ ಈ ಸಮತೇ ಮಂಗಳವಾದ್ಯಮು ಇದು ಕಲ್ಯಾಣ ಕಮಲೀಯ ಜೀವಿತಮು ಮನಸೇ ಬಂಧಮು. ಮಾತೇ ಮಂತ್ರಮು ಮನಸೇ ಬಂಧಮು